ಮತ್ತೆ ಅವುಗಳನ್ನು ನಾವು ಸಮಗ್ರ ರೀತಿಯಲ್ಲಿ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ರೇಷ್ಮೆ ಹುಳು ಕೂಡ ಒಂದು ಕೀಟ ಆಗಿರೋದ್ರಿಂದ ನಾವು ಹೆಚ್ಚೆಚ್ಚು ಕೀಟನಾಶಕ ಬಳಸಿದಾಗೆ ನಮ್ಮ ರೇಷ್ಮೆ ಹುಳುಗೂ ಕೂಡ ತೊಂದರೆ ಆಗ್ಬೋದು. ಹಾಗಾಗಿ ಆದಷ್ಟು ರಾಸಾಯನಿಕಗಳನ್ನು ಕಡಿಮೆ ಮಾಡಿಕೊಂಡು ಸಮಗ್ರ ನಿರ್ವಹಣಾ ಕ್ರಮಗಳಿಂದ ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ತಾವಿವತ್ತು ಮುಖ್ಯವಾಗಿ ನಮ್ಮ ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ಈ ಹಿಪ್ಪನೇಳೆ ಬೆಳೆನಲ್ಲಿ ಬರುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ, ವಿಶೇಷವಾಗಿ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಹಿಪ್ಪನೇಳೆ ಬೇಸಾಯದಲ್ಲಿ ಹಿಪ್ಪನೇಳೆ ಬೆಳೆನಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ವಾಣಿಜ್ಯ ಬೆಳೆ ಅಂದರೆ ರೇಷ್ಮೆ ಕೃಷಿ ಅಂತ ಹೇಳ್ಬೋದು. ಯಾಕಂದರೆ ದಕ್ಷಿಣ ಕರ್ನಾಟಕ ಭಾಗದ ಹಲವಾರು ಜಿಲ್ಲೆಗಳಲ್ಲಿ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಮೈಸೂರು, ಮಂಡ್ಯ, ಅದೇ ರೀತಿ ತುಮಕೂರು, ಚಿತ್ರದುರ್ಗ, ಇವು ಸಾಂಪ್ರದಾಯಿಕ ಜಿಲ್ಲೆಗಳು. ಹಿಪ್ಪನೇಳೆ ರೇಷ್ಮೆ ಕೃಷಿಯಲ್ಲಿ ಇವೆಲ್ಲ ಸಾಂಪ್ರದಾಯಿಕ ಜಿಲ್ಲೆಗಳು. ಈ ಒಂದು ಜಿಲ್ಲೆಗಳಲ್ಲಿ ರೇಷ್ಮೆ ಬೆಳೆಗಾರರು ಹೆಚ್ಚಾಗಿ ಸುಸ್ಥಿರ ಆದಾಯಕ್ಕಾಗಿ ರೇಷ್ಮೆ ಕೃಷಿನೇ ಅವಲಂಬಿಸಿದ್ದಾರೆ. ರೇಷ್ಮೆ ಗೂಡಿಗೆ ಮಾರುಕಟ್ಟೆಯಲ್ಲಿ ಅತ್ಯಧಿಕ ಧಾರಣೆ ಇತ್ತೀಚೆಗೆ ಕಂಡುಬರ್ತಾ ಇದೆ. ಈ ನಿಟ್ಟಿನಲ್ಲಿ ಹಿಂದೆ ರೇಷ್ಮೆ ಬೆಳೀತಿದ್ದಂಥ ರೇಷ್ಮೆ ಬೆಳೆಗಾರರೆಲ್ಲ ರೇಷ್ಮೆ ಹುಳು ಸಾಕಾಣಿಕೆಗೆ ಹೆಚ್ಚು ಆಸಕ್ತಿ ತೋರಿಸ್ತಿರೋದನ್ನ ನಾವು ಗಮನಿಸ್ಬೋದು. ರೇಷ್ಮೆ ಕೃಷಿಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇದಾಗಿ ಹಿಪ್ಪನೇಳೆ ಬೇಸಾಯನ ಕೈಗೊಳ್ಬೇಕಾಗುತ್ತೆ. ಅದು ಹಿಪ್ಪನೇಳೆ ಬೇಸಾಯ ಕೈಗೊಳ್ಬೇಕಾದ್ರೆ ನಾವು ಒಂದು ಗುಣಮಟ್ಟದ ಹಿಪ್ಪನೇಳೆ ಸೊಪ್ಪಿನ ಉತ್ಪಾದನೆ ಅತಿ ಮುಖ್ಯ. ಯಾಕಂದರೆ ದ್ವಿತಳಿ ರೇಷ್ಮೆ ಗೂಡಿನ ಉತ್ಪಾದನೆ ಹುಳು ಸಾಕಾಣಿಕೆಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಅಂದರೆ ಗುಣಮಟ್ಟದ ಹಿಪ್ಪನೇಳೆ ಸೊಪ್ಪಿನ ಉತ್ಪಾದನೆ. ಈ ಒಂದು ನಿಟ್ಟಿನಲ್ಲಿ ನಾವು ಹಿಪ್ಪನೇಳೆಗೆ ಬರುವಂತಹ ಪ್ರಮುಖ ಕೀಟಪೀಡೆಗಳನ್ನು ನಾವು ಮುಂಜಾಗ್ರತಾ ಕ್ರಮವಾಗಿ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕೀಟಪೀಡೆ ಬರ್ತವೆ ಅಂತ ತಿಳ್ಕೊಂಡು ಅದನ್ನು ನಾವು ನಿರ್ವಹಣೆ ಮಾಡೋದು ಇಲ್ಲಿ ಅತಿ ಮುಖ್ಯ. ಸಾಮಾನ್ಯವಾಗಿ ಹಿಪ್ಪನೇಳೆಯಲ್ಲಿ ಹಲವಾರು ರೀತಿಯ ಕೀಟಪೀಡೆಗಳನ್ನ ನಾವು ಗಮನಿಸ್ತೀವಿ. ಪ್ರಮುಖವಾಗಿ ಎಲೆ ತಿನ್ನುವ ಕೀಟ ಅಂದರೆ ಎಲೆ ಸುಳ್ಳಿ ಕೀಟ ಒಂದು, ಎರಡನೇದು ಬಿಹಾರ್ ಕಂಬಳಿ ಕೀಟ ಅಂತ. ಇವು ಹೆಚ್ಚಾಗಿ ಹಿಪ್ಪನೇಳೆ ಬೇಸಾಯದಲ್ಲಿ ಅದು ಚಳಿಗಾಲದಲ್ಲಿ ಬರುವಂಥ ಕೀಟ. ಅದೇ ರೀತಿ ರಸ ಇರುವ ಕೀಟಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂಥ ಕೀಟಗಳಂದರೆ ಮೊದಲನೇದಾಗಿ ಥ್ರಿಪ್ಸ್ ನುಸಿ, ಅದ್ರ ಜೊತೆ ಥ್ರಿಪ್ಸ್ ನುಸಿಯ ನಂತರ ಹಿಟ್ಟು ತಿಗಡೆ, ಇದು ರಸ ಇರುವ ಕೀಟಗಳಲ್ಲಿ ಬರ್ತವೆ. ಕೀಟವಲ್ಲದ ಪೀಡೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಹಳದಿ ಮೈಟ್ಸ್ ನುಸಿ ಅಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಇತ್ತೀಚಿನ 2 ವರ್ಷಗಳಿಂದ ಅತಿ ಹೆಚ್ಚಾಗಿ ಕಂಡುಬಂದು ಹಿಪ್ಪನೇಳೆ ಸೊಪ್ಪಿನ ಇಳುವರಿಯನ್ನು ತುಂಬ ಹಾನಿ ಮಾಡ್ತಿರೋದನ್ನ ಎಲ್ಲ ರೈತರು ಗಮನಿಸಿದ್ದಾರೆ. ಅದರಿಂದ ನಷ್ಟ ಹೊಂದಿರೋ ರೈತರುಗಳನ್ನು ಹೆಚ್ಚಾಗಿರೋದನ್ನು ನಾವು ಗಮನಿಸ್ಬೋದು. ಅದು ಬಿಟ್ಟರೆ ಕೀಟವಲ್ಲದ ಪೀಡೆಗಳಲ್ಲಿ ಇತ್ತೀಚೆಗೆ ಎಲ್ಲ ಭಾಗದಲ್ಲೂ ಮಳೆ ಹೆಚ್ಚಾಗಿ ಬರ್ತಾ ಇದೆ, ಕೆರೆಗಳು ತುಂಬಿದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಶಂಕು ಹುಳು ಮತ್ತು ಬಸವನ ಹುಳು ಇವು ಹೆಚ್ಚಾಗಿ ಕಂಡುಬರ್ತಾ ಇದ್ದಾವೆ. ಈ ಎಲ್ಲ ಕೀಟಗಳ ಸಮಗ್ರ ನಿರ್ವಹಣೆ ಬಗ್ಗೆ ಈ ದಿನ ನಾನು ನಿಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ. ಈಗ ಮೊದಲನೇದಾಗಿ ತಾವು ಈ ಎಲೆ ಸುರುಳಿ ಹುಳು ಅಂತ ತಾವು ಹೇಳಿದ್ರಿ, ಮುಖ್ಯವಾಗಿ ಇದು ಹೆಚ್ಚಾಗಿ ಕಂಡುಬರುವಂಥ ಕಾಲ ಯಾವುದು, ಇದು ಯಾವ ರೀತಿಯ ಒಂದು ಹಾನಿಯನ್ನು ಉಂಟು ಮಾಡುತ್ತೆ ಅಂತೀರಿ? ಎಲೆ ಸುರುಳಿ ಕೀಟ ಇದು ಹೆಚ್ಚಾಗಿ ಚಳಿಗಾಲದಲ್ಲಿ ಕಂಡುಬರುತ್ತೆ. ಚಳಿಗಾಲಕ್ಕಿಂತ ಪ್ರಮುಖವಾಗಿ ಏನಂದರೆ ಮಳೆಗಾಲ ಇನ್ನೇನು ಮುಕ್ತಾಯವಾಗುವ ಹಂತದಲ್ಲಿ ಅಂದರೆ ಸೆಪ್ಟೆಂಬರ್ನಿಂದ ಪ್ರಾರಂಭವಾಗಿ ಜನವರಿಯಲ್ಲಿ ಈ ಒಂದು ಎಲೆ ಸುರುಳಿ ಕೀಟದ ಹಾವಳಿ ಹೆಚ್ಚಾಗಿರೋದನ್ನು ನಾವು ಕಾಣ್ಬೋದು. ಈ ಎಲೆ ಸುರುಳಿ ಕೀಟದ ಹಾವಳಿಗೆ ಕನಿಷ್ಠ ಅಂದ್ರೂ ನಾವು ರೈತರು 25% ಸೊಪ್ಪಿನ ಇಳುವರಿನ ಕಳ್ಕೊಂಡಿರೋದನ್ನು ನಾವು ಗಮನಿಸ್ಬೋದು. ಯಾಕಂದರೆ ಮುಖ್ಯವಾಗಿ ಇಲ್ಲಿ ಈ ಎಲೆ ಸುರುಳಿ ಕೀಟ ಹೆಣ್ಣು ಪತಂಗ ಏನ್ಮಾಡುತ್ತೆ ಅಂದರೆ ಹಿಪ್ಪನೇಳೆ ತೋಟ ಕಟಾವಾದ ವಸ್ತಾಗಿ ಕುಡಿ ಏನು ಬರ್ತಾ ಇರುತ್ತೆ ಆ ಕುಡಿ ಭಾಗದಲ್ಲಿ ಮೊಟ್ಟೆಗಳನ್ನು ನೀಡುತ್ತೆ. ಆ ಕುಡಿ ಭಾಗದಲ್ಲೇ ಮೊಟ್ಟೆಗಳು ನೆಲದಿಂದ ಆ ಮೊಟ್ಟೆಯಿಂದ ಹೊರಬಂದಂತಹ ಈ ಮರಿ ಹುಳುಗಳು ಏನ್ ಮಾಡ್ತವೆ ಅಂದ್ರೆ ಆ ಕುಡಿ ಭಾಗದ ಎಲೆಗಳನ್ನ ಫೋಲ್ಡ್ ಮಾಡ್ತವೆ, ಅಂದ್ರೆ ಮಡಚಿ ಒಳಗಡೆ ನೂಲಿಂದ ಗೂಡು ತರ ಕಟ್ಕೊಂಡು ಅದು ಫೋಲ್ಡ್ ಮಾಡೋದ್ರಿಂದ ಅದನ್ನ ಎಲೆ ಸುಳ್ಳಿ ಕೀಟ ಅಂತ ಕರೆಯೋದು. ಈ ರೀತಿ ಮಾಡಿದಾಗ ಅದು ಒಳಗಡೆನೆ ಸೇರ್ಕೊಂಡು ಆ ಕುಡಿ ಭಾಗನ ತಿನ್ನೋದ್ರ ಮುಖಾಂತರ ನಂತರ ಆ ಹೊಸ್ವಸ್ತಾಗಿ ಬಂದಿರುವಂತ ಎಲೆಯ ಎಳೆಗಳನ್ನು ಅದು ತಿನ್ನುವ ಮುಖಾಂತರ ಹಾನಿ ಮಾಡೋದ್ರಿಂದ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಅದರಿಂದ ರೈತರುಗಳು ಏನ್ ಮಾಡ್ಬೇಕು ಅಂದ್ರೆ ಪ್ರಾರಂಭದಲ್ಲೇನೆ, ಯಾಕಂದ್ರೆ ಚಳಿಗಾಲ ಬಂತು ಅಂದ್ರೆ ಅವ್ರು ಅತ್ಕೊ ಬಿಡ್ಬೇಕು ಚಳಿಗಾಲದಲ್ಲಿ ಈ ಎಲೆ ಸುಳ್ಳಿ ಕೀಟ. ಯಾಕಂದ್ರೆ ಎಲೆ ಸುಳ್ಳಿ ಕೀಟ ಬಿಟ್ಟರೆ ಬೇರೆ ಯಾವುದೇ ಒಂದು ಕೀಟ ಚಳಿಗಾಲದಲ್ಲಿ ಕಂಡು ಬರೋದಿಲ್ಲ. ಅದು ಬಿಟ್ಟರೆ ಈ ಬೂದಿ ರೋಗ ಒಂದು ಚಳಿಗಾಲದಲ್ಲಿ ಹೆಚ್ಚಾಗಿ ಬರುತ್ತೆ. ಯಾಕಂದ್ರೆ ಉಷ್ಣಾಂಶ ಕಮ್ಮಿ ಇದ್ದು ತೇವಾಂಶ ಜಾಸ್ತಿ ಇರೋದ್ರಿಂದ ಆ ಟೈಮಲ್ಲಿ ಮಳೆಗಾಲದಲ್ಲಿ ಮಳೆ ಬಂದು ಕೆರೆಗಳು ಏನೋ ತುಂಬಿಕೊಂಡಿದ್ದಾಗ ತೇವಾಂಶ ಹೆಚ್ಚಾಗಿರುತ್ತೆ. ತೇವಾಂಶ ಹೆಚ್ಚಾಗಿರೋದ್ರಿಂದ ಈ ಬೂದಿ ರೋಗ ಬಂದು ಬರುತ್ತೆ. ಅದು ಬಿಟ್ಟರೆ ಎಲೆ ಸುಳ್ಳಿ ಕೀಟ, ಅದಕ್ಕೆ ಎಲೆ ಸುಳ್ಳಿ ಕೀಟನ ನಾವು ಪ್ರಮುಖವಾಗಿ ಚಳಿಗಾಲದಲ್ಲಿ ಪ್ರಾಮುಖ್ಯತೆ ಕೊಡಬೇಕು. ಇನ್ನೊಂದೇನಂದರೆ ಈ ಚಳಿಗಾಲದಲ್ಲಿ ಯಾವಾಗ ಬೆಳಕು ಕಮ್ಮಿ ಇರುತ್ತೋ ಅದರಿಂದ ಕುಡಿ ಸ್ಪ್ರೌಟ್ ಅಂದರೆ ಚಿಗುರೊಡೆಯೋದನ್ನು ಸ್ವಲ್ಪ ಲೇಟು, ತಡ ಆಗುತ್ತೆ. ಈಗ ಇಂಥ ಸಮಯದಲ್ಲಿ ರೈತರು ಏನ್ ಮಾಡ್ಬೇಕು ಅಂದ್ರೆ, ನಾವು ಚಳಿಗಾಲದಲ್ಲಿ ಎಲೆ ಸುಳಿ ಕೀಟ ಬರುತ್ತೆ, ಆ ಎಲೆ ಸುಳಿ ಕೀಟದ ನಿರ್ವಹಣೆಗೆ ಮುಂಜಾಗ್ರತಾ ಕ್ರಮಗಳನ್ನ ನಾವು ಯಾವ ರೀತಿ ವಹಿಸ್ಕೋಬೇಕು ಅಂತ ಪ್ರಾರಂಭದಲ್ಲೇ ಅಳತ್ಕೊಂಡು ಅದಕ್ಕೆ ಯಾವ್ಯಾವ ಕೀಟನಾಶಕ ಸಿಂಪಡಣೆ ಮಾಡಬೇಕು, ಅದೇ ರೀತಿ ಜೈವಿಕ ನಿಯಂತ್ರಣದಲ್ಲಿ ಯಾವ ರೀತಿ ನಾವು ಎಲೆ ಸುಳಿ ಕೀಟನ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆನ ಇಲ್ಲಿ ವಹಿಸಬೇಕಾಗುತ್ತೆ. ಅಂದ್ರೆ ಈ ಎಲೆ ಸುಳಿ ಕೀಟವನ್ನು ನಾವು ಸಮಗ್ರವಾಗಿ ಹೇಗೆ ನಿರ್ವಹಣೆ ಮಾಡಬಹುದು ಅಂತೀರಿ? ಇವಾಗ ರೈತರು ಒಂದು ನಾವು ಗಮನಿಸ್ತಾ ಇರೋದು ಏನಂದ್ರೆ, ರೈತರು ಎಲೆ ಸುಳಿ ಕೀಟ ಆಲ್ರೆಡಿ ಹಾವಳಿ ಮಾಡಿ ತೋಟದಲ್ಲಿ ಕಾಣಿಸ್ಕೊಂಡಾಗ ಅದಕ್ಕೆ ಕೀಟನಾಶಕ ಸಿಂಪಡಣೆ ಮಾಡಕ್ ಹೋಗ್ತಾರೆ. ಹುಳ ಕಂಡ ನಂತರ ಕೀಟನಾಶಕ ಸಿಂಪಡಣೆ ಮಾಡಕ್ ಹೋಗಬಾರ್ದು. ವೈಜ್ಞಾನಿಕವಾಗಿ ಶಿಫಾರಸು ಮಾಡಿರೋದು ತೋಟ ಕಟಾವಾದ 12-15 ದಿನದಲ್ಲಿ ಒಮ್ಮೆ ನಾವು ಎಲೆ ಸುಳಿ ಕೀಟದ ನಿರ್ವಹಣೆಗೆ ಅಂತೇಳಿ ಮುಂಚೆ DDVP ನುವಾನ್ ಅಂತ ಏನು ಕೀಟನಾಶಕ ಬಳಸ್ತಾ ಇದ್ರು, ಅದನ್ನ ಬಳಸಿದಾಗ ಈ ಒಂದು ಎಲೆ ಸುಳಿ ಕೀಟ ಕಂಟ್ರೋಲ್ ಮಾಡಬಹುದಾಯ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಕೇಂದ್ರ ಸರ್ಕಾರ December 31, 2020 ಇದನ್ನ ಬ್ಯಾನ್ ಮಾಡಿದೆ, DDVP ನುವಾನ್. ಅದರಿಂದ ರೈತರುಗಳು ಗೊತ್ತಾಗ್ದಂಗೆ ಕೆಲವೊಂದು ಕೀಟನಾಶಕಗಳನ್ನ ತಗೊಂಡು, ಅಂದ್ರೆ ಇವಾಗ ಇನ್ಪುಟ್ ಡೀಲರ್ಸ್ ನಾವು ಏನು ಔಷಧಿ ಮಾರಾಟ ಮಳಿಗೆಯಲ್ಲಿ ಇರ್ತಾರಲ್ಲ, ಅವ್ರನ್ನೇ ಕೇಳ್ಕೊಂಡು ನೇರವಾಗಿ ಅವರಿಂದ ಕೆಲವೊಂದು ಕೀಟನಾಶಕಗಳನ್ನ ತಗೊಂಡು ಸಿಂಪಡಣೆ ಮಾಡ್ತಾ ಇದ್ದಾರೆ. ಆ ರೀತಿ ಮಾಡೋದ್ರಿಂದ ನಮ್ಮ ರೇಷ್ಮೆ ಹುಳುನು ಒಂದು ಕೀಟ. ಸೊಪ್ಪಲ್ಲಿ ನಾವು ಕೀಟನ ನಿಯಂತ್ರಣ ಮಾಡಬಹುದು, ಬಟ್ ಬೆಳೆದಂತ ಸೊಪ್ಪನ್ನ ನಾವು ರೇಷ್ಮೆ ಹುಳುಗಳಿಗಾಕ್ದಾಗ ನಮ್ಮ ರೇಷ್ಮೆ ಹುಳುಗಳಿಗೂ ಹೆಚ್ಚಾಗಿ ಹಾನಿಯಾಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಅದರಿಂದ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಆಗಿರ್ಬೋದು, ಕೇಂದ್ರ ರೇಷ್ಮೆ ಮಂಡಳಿ CST ಮೈಸೂರು ಅಂತ ನಾವೇನು ಹೇಳ್ತೀವಿ, ಮೈಸೂರಲ್ಲಿರೋ ಒಂದು ಸಂಸ್ಥೆ, ಅವರು ಇಂಟರ್ಪ್ರಿಟ್ ಅಂದರೆ ಕ್ಲೋರೋಪೆನ್ ಫೈರ್ ಅಂತೇಳಿ 10% SC ಅಂತೇಳಿ ಅದನ್ನ ಹೊಸದಾಗಿ DDVP ಆಲ್ಟರ್ನೇಟ್ ಆಗಿ ಶಿಫಾರಸು ಮಾಡಿದ್ದಾರೆ. ಇಂಟರ್ಪ್ರಿಟ್ ಅಂತ ಅಂದರೆ ಕ್ಲೋರೋಪೆನ್ ಫೈರ್ 10 SC ಅಂತ ಅದು ಇರೋದು. ಅದು 1.5 ml 1 liter ನೀರಿಗೆ ನಾವು ಕುಡಿಯುವಾಗ ಚೆನ್ನಾಗಿ ನೆನೆಯುವಾಗೇ ನಾವು ಸ್ಪ್ರೇ ಮಾಡಬೇಕು. ಅದು ಸ್ಪ್ರೇ ಮಾಡಬೇಕಾದ್ರೆ ಸಾಯಂಕಾಲ ಅಂದರೆ 9:00 ನಾವು ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಯಾಕಂದರೆ ಬಿಸಿಲು ಟೈಮಲ್ಲಿ ಎಲೆ ಸುಳಿ ಕೀಟ ಏನು ಫೋಲ್ಡ್ ಮಾಡ್ಕೊಂಡು ಅಂದರೆ ಎಲೆ ಸುಳಿ ಆಕಾರದಲ್ಲಿ ಒಳಗಡೆ ಇರುತ್ತಲ್ಲ, ಅದು ಹೊರಗಡೆ ಬಂದು ಸೊಪ್ಪನ್ನ ತಿನ್ನಕ್ಕೆ ಹೋಗೋದಿಲ್ಲ. ಸ್ವಲ್ಪ ಬಿಸಿಲು ಕಮ್ಮಿ ಆದಂಗೆ ಸಂಜೆ ಆಗ್ತಿರೋ ಒಂದು ಸಮಯದಲ್ಲಿ ಹೊರಗಡೆ ಬಂದು ತಿನ್ನಕ್ಕೆ ಬರುತ್ತೆ. ಅಂಥ ಸಮಯದಲ್ಲಿ ನಾವು ಈ ಒಂದು ಕೀಟನಾಶಕನ ಸಿಂಪಡಣೆ ಮಾಡೋದ್ರ ಮುಖಾಂತರ ಎಲೆ ಸುಳಿ ಕೀಟನ ಪ್ರಾರಂಭದಲ್ಲೇ ಕಂಟ್ರೋಲ್ ಮಾಡಬೇಕು. ಯಾಕಂದರೆ ನಾವಿಲ್ಲಿ ಅರ್ಥಕೋಬೇಕಾಗಿರೋದಿಷ್ಟೇ, ನಮಗೆ ತೋಟದಲ್ಲಿ ಎಲೆ ಸುಳಿ ಕೀಟ ಜಾಸ್ತಿ ಬಂದಾಗ ಅವಾಗ ಸ್ಪ್ರೇ ಮಾಡೋಬರಲು, ಪ್ರಾರಂಭಿಕ ಹಂತದಲ್ಲೇ ಒಂದು ಸ್ಪ್ರೇ ತೋಟ ಕಟಾವಾದ 12-15 ದಿನದಲ್ಲಿ ಒಂದು ಸ್ಪ್ರೇ ಮಾಡೋದ್ರ ಮುಖಾಂತರ ನಾವು ಪ್ರಾರಂಭಿಕ ಹಂತದಲ್ಲೇ ಈ ಒಂದು ಕೀಟನ ಕಂಟ್ರೋಲ್ ಮಾಡ್ಬೋದು. ರೈತರಿಗೆ ಶಿಫಾರಸು ಮಾಡೋದು ಏನು, ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಂಟರ್ಪ್ರಿಟ್ ಅಂತ, ಅದನ್ನು ತೋಟ ಕಟಾವಾದ 12-15 ದಿನದಲ್ಲಿ ಒಮ್ಮೆ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ ನಂತರ ನಾವು ನೆಕ್ಸ್ಟು ಈ ಕೀಟನಾಶಕ ಸಿಂಪಡಣೆ ಜೊತೆ ಸೋಲಾರ್ ಇನ್ಸೆಕ್ಟ್ ಲೈಟ್ ಟ್ರ್ಯಾಪ್ಸ್ ಅಂದರೆ ಸೋಲಾರ್ ಬೆಳಕಿನ ಬಲೆ ಅಂತೇಳಿ ಅದನ್ನು ನಾವು ಬಳಕೆ ಮಾಡಿದ್ವಿ. ಅದು ಟ್ರೈಪಾಡ್ ಸ್ಟ್ಯಾಂಡ್ ಥರ ಇರುತ್ತೆ, ಇಲ್ಲ ಸಿಂಗಲ್ ಸ್ಟ್ಯಾಂಡ್ ಇರುತ್ತೆ. ಅದು ಕನಿಷ್ಠ 5-6 ಎತ್ತರದಲ್ಲಿ ಇರುವಂಥ ಒಂದು ಸ್ಟ್ಯಾಂಡು, ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಈ ರೀತಿ ಸೋಲಾರ್ ಇನ್ಸೆಕ್ಟ್ ಲೈಟ್ ಟ್ರ್ಯಾಪ್ಸ್ನ ನಾವು ಕೀಟನಾಶಕ ಸಿಂಪಡಣೆ ಮಾಡಿದ ಒಂದು ವಾರದ ನಂತರ ಹಿಪ್ಪನೇಳೆ ತೋಟದಲ್ಲಿ ಅಂದರೆ ತೋಟ ಕಟಾವಾದ 1-20 ನಂತರ ನಾವು ಹಿಪ್ಪನೇಳೆ ತೋಟದಲ್ಲಿ ಇಟ್ಟಾಗ ಅದೇನಾಗುತ್ತೆ, ಬೆಳಿಗ್ಗೆ ಹೊತ್ತು ಬಿಸಿಲಿಗೆ ಚಾರ್ಜ್ ಆಗುತ್ತೆ ಬ್ಯಾಟ್ರಿ, ಸಂಜೆ ಆಗ್ತಾ ಆಗ್ತಾ ಬರ್ತಾ ಬೆಳಕು ಕಡಿಮೆ ಆಗ್ತಾ ಸೋಲಾರ್ ಲೈಟ್ ಯಾವಾಗ ಲೈಟ್ ಬೆಳಕು ಬರುತ್ತೋ ಅದಕ್ಕೆ ನಮ್ಮ ಎಲೆ ಸುಳಿ ಕೀಟದ ಪತಂಗಗಳು ಏನಿರ್ತವೆ ಆ ಬೆಳಕಿಗೆ ಅಟ್ರಾಕ್ಟ್ ಆಗಿ ಬಂದು ಅಲ್ಲಿ ಕುತ್ಕೊಳ್ತವೆ. ಅದ್ರ ಜೊತೆ ಆ ಸೋಲಾರ್ ಇನ್ಸೆಕ್ಟ್ ಲೈಟ್ ಟ್ರ್ಯಾಪ್ಗೆ ಸೆಂಟ್ರಲ್ಲಿ ಒಂದು ತಟ್ಟೆ ರೀತಿಯ ಒಂದು ಪ್ಯಾನ್ ಥರ ಇಟ್ಟಿರ್ತಾರೆ. ಆ ತಟ್ಟೆಯಲ್ಲಿ ನಾವು 1 liter ನೀರಿಗೆ 2 ml ಇವಾಗ ಏನು ಇಂಟರ್ಪ್ರಿಟ್ ಕ್ಲೋರೋಪೆನ್ ಫಿಯರ್ ಅಂತ ಹೇಳ್ತಿದ್ದೀನಿ ಅದನ್ನು 2 ml ಅದರಲ್ಲಿ ಮಿಶ್ರಣ ಮಾಡಿ ನಾವು ಸಂಜೆ ಟೈಮ್ ಇಟ್ಟಿದಾಗ ಏನು ಆ ಬೆಳಕಿಗೆ ಅಟ್ರಾಕ್ಟ್ ಆಗ್ತಾವಲ್ಲ ಆ ಒಂದು ಪತಂಗಗಳು ಅವು ಬಂದು ಆ ಬೆಳಕಿಗೆ ಅಟ್ರಾಕ್ಟ್ ಆಗಿ ಆ ಕೀಟನಾಶಕ ನಾವು ಏನಿಟ್ಟಿರ್ತೀವಿ ಅದರಲ್ಲಿ ಬಿದ್ದು ಸತ್ತೋಗ್ತವೆ. ಈ ರೀತಿ ನಾವು ಎಲೆ ಸುಳಿ ಕೀಟದ ಪತಂಗಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಒಂದು ಪತಂಗ ಕನಿಷ್ಠ ಅಂದ್ರೂ 80-100 ಮೊಟ್ಟೆ ಇರ್ತದೆ. ನಮ್ಗೆ ಪ್ರತಿದಿನ ಕನಿಷ್ಠ ಅಂದ್ರೂ 10 ಪತಂಗಗಳು ಬಿದ್ದು ಬಂದ್ರು ನಮ್ ಸೊಪ್ಪು ಕಟಾವು ಮಾಡೋ ಅಷ್ಟಕ್ಕೆ 50 ಆಗುತ್ತೆ. ಅಷ್ಟಕ್ಕೆ ಸುಮಾರು ಎಲೆ ಸುಳಿ ಕೀಟ ಪತಂಗಗಳನ್ನು ಅಲ್ಲೇ ನಿರ್ವಹಣೆ ಮಾಡೋದ್ರ ಮುಖಾಂತರ ಅವು ಮತ್ತೆ ಕುಡಿಭಾಗದಲ್ಲಿ ಮತ್ತೆ ಮೊಟ್ಟೆ ಇಡೋದನ್ನ ನಾವು ಪ್ರಾರಂಭದಲ್ಲೇ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಪ್ರತಿಯೊಬ್ಬರು ರೈತರು ಬೇರೆ ಬೇರೆ ತರಕಾರಿ ಬೆಳೆಯಲ್ಲಿ, ಹೂವಿನ ಬೆಳೆಯಲ್ಲಿ ಈ ಸೋಲಾರ್ ಇನ್ಸೆಕ್ಟ್ ಲೈಟ್ ಟ್ರಾಪ್ಸ್ನ ಬಳಸ್ತಾ ಇದ್ದಾರೆ ಸೋಲಾರ್ ಬೆಳಕಿನ ಬೆಲೆಯಲ್ಲಿ, ಬಟ್ ರೇಷ್ಮೆ ಬೆಳೆಗಾರರು ಹೆಚ್ಚಾಗಿ ಇದನ್ನು ಬಳಸ್ತಾ ಇಲ್ಲ. ಆದ್ದರಿಂದ ನಾನು ಈ ಒಂದು ಸೋಲಾರ್ ಬೆಳಕಿನ ಬೆಳೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಹೇಳ್ತಿರೋದು, ಯಾಕಂದರೆ ನಾವು ಬರೀ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡ್ಕೊಂಡೇ ನಾವು ಸೊಪ್ಪಿನ ಇಳುವರಿ ತಾಂಡು ರೇಷ್ಮೆ ಹುಳು ಸಾಕಾಣಿಕೆ ಅನ್ನೋದು ತಪ್ಪು. ಯಾಕಂದರೆ ಸಮಗ್ರ ನಿರ್ವಹಣೆ ನಾವು ಮಾಡೋದ್ರ ಮುಖಾಂತರ ನಮ್ಮ ಪರಿಸರನ ಸಂರಕ್ಷಣೆ ಮಾಡಬೇಕು, ನಮ್ಮ ಮಣ್ಣಿನ ಫಲವತ್ತತೆಗೂ ಹೆಚ್ಚಿನ ಆದ್ಯತೆ ಕೊಡಬೇಕು. ಅದರ ಜೊತೆ ನಮ್ಮ ರೇಷ್ಮೆ ಹುಳನ್ನು ಒಂದು ಕೀಟ ಆಗಿರೋದ್ರಿಂದ ಇದು ಕಡ್ಡಾಯವಾಗಿ ರೈತರು ಮಾಡಲೇಬೇಕು. ಇನ್ನು ಜೈವಿಕ ನಿಯಂತ್ರಣ ಕ್ರಮಗಳನ್ನು ಬಳಸ್ಕೋಬಹುದು. ಜೈವಿಕ ನಿಯಂತ್ರಣ ಕ್ರಮದಲ್ಲಿ ಟ್ರೈಕೋಗ್ರಾಮ ಕಿಲನಿಸಿಸ್ ಅಂತ ಒಂದು ಪರತಂತ್ರ ಜೀವಿ, ಇದು ತನ್ನ ಮೊಟ್ಟೆನ ಎಲೆ ಸುಳಿ ಕೀಟದ ಪತಂಗ ಮೊಟ್ಟೆ ಇಟ್ಟಿರುತ್ತಲ್ಲ ಅದ್ರ ಮೇಲೆ ತನ್ನ ಮೊಟ್ಟೆ ಇಟ್ಟು ಆ ಮೊಟ್ಟೆ ಟ್ರೈಕೋಗ್ರಾಮ ಕಿಲನಿಸಿಸ್ನ ಒಂದು ಭ್ರೂಣ ಅಲ್ಲಿ ಬೆಳೆಯೋದ್ರಿಂದ ಆ ಮೊಟ್ಟೆ ಹಂತದಲ್ಲೂ ನಾವು ಎಲೆ ಸುಳಿ ಕೀಟನ ನಿಯಂತ್ರಣ ಮಾಡುವುದು. ಇದನ್ನು ನಾವು ಯಾವಾಗ ಬೆಳೆಸ್ಬೇಕು ಅಂದರೆ ಸೋಲಾರ್ ಬೆಳಕಿನ ಬಲ ಇಟ್ಟಿರ್ತೀವಿ ಅದೇ ಟೈಮಲ್ಲಿ, ಅಂದರೆ ಒಂದು ಸ್ಪ್ರೇ ನಾವು ಕೀಟನಾಶಕ ಸಿಂಪಡಣೆ ಮಾಡಿದ ನಂತರನೇ ಈ ಜೈವಿಕ ವಿಧಾನದಲ್ಲಿ ನಾವು ಟ್ರೈಕೋಗ್ರಾಮ ಕಿಲನಿಸಿಸ್ನ ನಾವು ಅಳವಡಿಸ್ಬೇಕಾಗುತ್ತೆ. ಅಂದರೆ ಒಂದು ಎಕರೆಗೆ ಕನಿಷ್ಠ ಅಂದ್ರೂ 4 ಟ್ರೈಕೋ ಕಾರ್ಡ್ಸು, ಅಂದರೆ ತೋಟ ಕಟಾವಾದ 20 ದಿನದಲ್ಲಿ ಮೊದಲೇ ಟ್ರೈಕೋ ಕಾರ್ಡ್ಸ್ನ ಪೀಸ್ ಪೀಸ್ ಮಾಡಿ ಅಂದರೆ ಎಲೆ ಕುಡಿ ಭಾಗ ಎಲ್ಲಿರುತ್ತೋ ಅಲ್ಲಿ ಕೆಳಗಡೆ ನಾವು ಕಟ್ಟಬೇಕಾಗುತ್ತೆ. ಈ ರೀತಿ ವಾರಕ್ಕೊಮ್ಮೆ ಅನ್ನಂಗೆ ನಾವು ಒಟ್ಟು 4 ವಾರದಲ್ಲಿ 4 ಟ್ರೈಕೋ ಕಾರ್ಡ್ಸ್ಗಳನ್ನ ಹಿಪ್ಪಳೆ ತೋಟದಲ್ಲಿ ಕಟ್ಟೋದ್ರ ಮುಖಾಂತರ ಆ ಒಂದು ಟ್ರೈಕೋಗ್ರಾಮ ಪರತಂತ್ರ ಜೀವಿ ಏನಿದೆ ಎಲೆ ಸುಳ್ಳಿ ಕೀಟದ ಮೊಟ್ಟೆಗಳು ಎಲ್ಲಿವರೆಗೂ ಲಭ್ಯ ಇರ್ತವೋ ಅಲ್ಲಿಗಾನ ಅವನು ಬದುಕಿರ್ತವೆ. ಯಾವಾಗ ಅದಕ್ಕೆ ಮೊಟ್ಟೆ ಇಡೋದಕ್ಕೆ ಸಿಗೋದಿಲ್ವ ಅವನು ಕ್ರಮೇಣ ಕಮ್ಮಿ ಆಗ್ತವೆ. ಈ ರೀತಿಯಾಗಿ ಸಮಗ್ರವಾಗಿ ನಾವು ಹಿಪ್ಪಳೆ ತೋಟನ ಎಲೆ ಸುಳ್ಳಿ ಕೀಟದಿಂದ ನಿಯಂತ್ರಣ ಚಳಿಗಾಲದಲ್ಲಿ ಮಾಡಬಹುದು. ಯಾಕಂದ್ರೆ ರೈತರಿಗೆ ಚಳಿಗಾಲದಲ್ಲಿ ಪ್ರತಿ ವರ್ಷನೂ ಬರುತ್ತೆ ಅಂತ ಗೊತ್ತಿರುತ್ತೆ, ಆದ್ರೇ ಅವರು ಏನಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಯಾವಾಗ ಯಾವಾಗ ಮರಳಿ ಸ್ಪ್ರೇ ತಗೋಬೇಕು, ಆಮೇಲೆ ಸೋಲಾರ್ ಬೆಳಕಿನ ಬಲೆ ಅಳವಡಿಸಿರಬಹುದು, ಟ್ರೈಕೋಗ್ರಾಮ ಕ್ಲಿನಿಸಿಸ್ನ ಯಾವ ಟೈಮಲ್ಲಿ ಬಿಡುಗಡೆ ಮಾಡಬಹುದು ಇದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸೋದಿಲ್ಲ. ಅವರೇನಿದ್ರು ಹುಳ ದಪ್ಪ ಕಾಣ್ತಾ ಇದೆ, ಸೊಪ್ಪು ಕಮ್ಮಿ ಆಗ್ತಾ ಇದೆ, ಇಳುವರಿ ಸಿಗೋದಿಲ್ಲ ಅನ್ಬೇಕಾದ್ರೆ ಸ್ಪ್ರೇ ಮಾಡಕ್ ಹೋಗ್ತಾರೆ, ಅದನ್ನ ರೈತರುಗಳು ಮುಖ್ಯವಾಗಿ ತಡೆಗಟ್ಟಬೇಕಷ್ಟೇ. ಇನ್ನೊಂದು ತಾವು ತಿಳಿಸಿದ್ದು ರಸ ಹೀರುವಂತ ಕೀಟ ಅಂತ ಅಂದ್ರೆ ಈ ಹಿಟ್ಟು ತಿಂಗಳೆ. ಹೌದು ಸರ್. ಇದು ಮುಖ್ಯವಾಗಿ ಹೆಚ್ಚಾಗಿ ಕಂಡುಬರುವಂತ ಕಾಲ ಯಾವುದು ಅಂತೀರಿ? ಹಿಟ್ಟು ತಿಂಗಳೆ ಇದು ಕೊಲ್ಲಲು ಕಷ್ಟಕರವಾದ ಪೀಡೆ ಅಂತಾನೆ ಪರಿಗಣಿಸ್ಬಿಟ್ಟಿದೆ. ಯಾಕಂದ್ರೆ ಆ ಹಿಟ್ಟು ತಿಗಣೆ ಹೆಸರಲ್ಲೇ ಇದೆ ಹಿಟ್ಟು ಅಂತ. ಹಿಟ್ಟು ಅಂದ್ರೆ ಆ ಒಂದು ತಿಗಣೆ ಮೈ ಮೇಲೆ ಹಿಟ್ಟಿನ ಅಂಶ ಇರೋದ್ರಿಂದ ಯಾವುದೇ ಕೀಟನಾಶಕನ ನೇರವಾಗಿ ಸಿಂಪಡಣೆ ಮಾಡಿದಾಗ ಅದು ಸಾಯೋದಿಲ್ಲ, ಅದರಿಂದ ಇದು ಕೊಲ್ಲಲು ಕಷ್ಟಕರವಾದ ಪೀಡೆ ಅಂತಾನೆ ನಾವು ಹೇಳ್ಬೋದು. ಇನ್ನು ಮುಖ್ಯವಾಗಿ ಹಿಟ್ಟು ತಿಗಣೆಯ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಹಿಟ್ಟು ತಿಗಣೆಯ ಹಾನಿಯ ಲಕ್ಷಣ ರೈತರುಗಳು ನೇರವಾಗಿನೆ ಗಮನಿಸಬಹುದು. ಹಿಪ್ಪನೇಡಿ ತೋಟದಲ್ಲಿ ಇದು ಹೆಚ್ಚಾಗಿ ವರ್ಷ ಪೂರ್ತಿ ಕಣ್ಮಂದ್ರೂ ಬೇಸಿಗೆ ಕಾಲದಲ್ಲಿ ಅಧಿಕ ಉಷ್ಣಾಂಶ ಇರುವಂತ ಅದ್ರ ಜೊತೆ ವಾತಾವರಣದಲ್ಲಿ ಒಣಹವೆ ಮುಂದುವರೆದಾಗ ಈ ಒಂದು ಹಿಟ್ಟು ತಿಂಗಳೆಯ ಒಂದು ಹಾವಳಿ ನಮ್ಮ ಹಿಪ್ಪನೇಳೆ ತೋಟದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇದ್ರ ಹಾವಳಿಯ ಲಕ್ಷಣಗಳು ನಾವು ಗಮನಿಸಿದಾಗ ಎಲೆಯ ಗಿಣ್ಣುಗಳ ಅಂತರ, ಅಂದ್ರೆ ಎಲೆ ಗಿಣ್ಣು ಅಂದ್ರೆ ಒಂದು ಗಿಣ್ಣಿಂದ ಇನ್ನೊಂದು ಗಿಣ್ಣು ಒಂದಕ್ಕೊಂದು ಸೇರ್ಕೊಂಡಂಗಿರುತ್ತೆ. ಅದ್ರ ಜೊತೆ ಎಲೆಗಳು ವಕ್ರವಾಗಿ ತಿರ್ಕಂತವೆ. ಯಾಕಂದ್ರೆ ಎಲೆ ಸುಳ್ಳಿ ಕೀಟ ಎಲೆಯ ಕಾಂಡದ ಕೆಳಭಾಗದಲ್ಲೇ ಇದ್ದು ರಸ ಇರೋದ್ರಿಂದ ಎಲೆ ರಸನೂ ಇರುತ್ತೆ ಚಿಗುರಿನ ರಸನೂ ಇರೋದ್ರಿಂದ ಆ ಕಾಂಡ ಒಂದ್ ಸ್ವಲ್ಪ ವಕ್ರವಾಗಿ ತಿರ್ಕೊಂಡು ಚಪ್ಟೆಯಾಗಿ ತಿರ್ಕೊಂಡ್ಬಿಡುತ್ತೆ. ಆ ಒಂದು ಸಿಂಪ್ಟಮ್ಸ್ ಅಂದ್ರೆ ನಾವು ನೋಡಬಹುದು ಗೊಂಚಲಾಕಾರದಲ್ಲಿ ಲಕ್ಷಣನ ಕಾಣಿಸ್ಬೋದು. ಇದೇ ಹಿಟ್ಟು ತಿಗಣೆಯ ಒಂದು ಪ್ರಮುಖ ಲಕ್ಷಣ. ಇದನ್ನ ರೈತರುಗಳು ನೇರವಾಗಿ, ಯಾಕಂದ್ರೆ ನಾವು ಪ್ರಾರಂಭದಲ್ಲೇ ಹೇಳ್ತಿರೋದೇನಂದ್ರೆ ಯಾವುದೇ ಒಂದು ಕೀಟನ ನಿಯಂತ್ರಣ ಮಾಡ್ಬೇಕಾದ್ರೆ ಪ್ರಾರಂಭಿಕ ಹಂತದಲ್ಲೇ ನಾವು ನಿಯಂತ್ರಣ ಮಾಡಬೇಕು. ಇವಾಗ ಆಲ್ರೆಡಿ ಈ ಒಂದು ಕೀಟ ಬಂದು ಈ ತರ ಲಕ್ಷಣಗಳು ಕಾಣಿಸ್ತಾವೆ ಅನ್ಬೇಕಾದ್ರೆ ನಾವು ಔಷಧಿ ಹೊಡೆಯಕ್ಕೆ ಹೋದಾಗ ನಮಗೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಪ್ರಾರಂಭಿಕ ಹಂತದಲ್ಲೇ ನಾವು ತೋಟ ಕಡವಾದ 12-15 ದಿನದಲ್ಲಿ ಯಾವ ಕೀಟನಾಶಕ ಸಿಂಪಡಣೆ ಮಾಡಬೇಕು ಅಂತಿರುತ್ತೋ ಅದನ್ನು ಮಾಡಲೇಬೇಕು. ನಂತರ ಅದಕ್ಕೆ ಬೇರೆ ಬೇರೆ ನಿಯಂತ್ರಣ ಕ್ರಮಗಳು ಏನಿದ್ದಾವೆ ಯಾವ ಅಂದ್ರೆ ಇವು ಹುಳು ಸಾಕಾಣಿಕೆ. ಇವಾಗ ಹುಳು 4 ಜ್ವರದಿಂದ ಎದ್ದಿದೆ ಅಂದಾಗ ನಮಗೆ ಆಲ್ರೆಡಿ ಇಟ್ಟು ತಿಗಡೆಯ ಒಂದು ಹಾವಳಿ ಹೆಚ್ಚಾಗಿದೆ ಅಂತ ಕಂಡಾಗ ಅಂತ ಭಾಗನ ನಾವು ಸಿಕೇಚರ್ ಮುಖಾಂತರ ಕಟ್ ಮಾಡಿ ಸೋಪಿನ ದ್ರಾವಣದಲ್ಲಿ ಹಾಕಿ ಸಾಯಿಸೋದಾಗಿರ್ಬೋದು, ಇಲ್ಲ ಬೆಂಕಿಲಿ ಹಾಕಿ ಸಾಯಿಸೋದಾಗಿರ್ಬೋದು. ಆ ರೀತಿ ನಿಯಂತ್ರಣ ಮಾಡೋದ್ರ ಜೊತೆ ನಾವು ಸೊಪ್ಪಿನ ಒಂದು ಬೆಳವಣಿಗೆನ ಅಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಇವಾಗ ನಾವು ಯಾವಾಗ ಇವಾಗ ಈ ಒಂದು ತಾಂತ್ರಿಕತೆಗಳನ್ನ ಅಂದ್ರೆ ಈ ನಿರ್ವಹಣಾ ಕ್ರಮಗಳನ್ನ ಅಳವಡಿಸೋದಿಲ್ವೋ ಅವಾಗ ಸೊಪ್ಪಿನ ಇಳುವರಿ ಕ್ರಮೇಣ ಕಮ್ಮಿ ಆಗ್ತಾ ಬರೋದ್ರ ಮುಖಾಂತರ ನಾವು ಒಂದು ಎಕರೆಗೆ ಕನಿಷ್ಠ ಅಂದ್ರೆ 250-300 ಮೊಟ್ಟೆ ಮೇಯಿಸೋ ಅಂತ ಒಂದು ಜಾಗದಲ್ಲಿ ನಾವು ಚಾಕಿ ಹುಳನ ಕಮ್ಮಿ ಮಾಡ್ಬೇಕು. ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಸೊಪ್ಪಿನ ಇಳುವರಿ ಸಿಗೋದಿಲ್ಲ. ಈ ಇಟ್ಟು ತಿಂಗಳಿಂದ ನಾವು ಒಂದು ವರ್ಷಕ್ಕೆ ಕನಿಷ್ಠ ಅಂದ್ರೂ 20-25% ಸೊಪ್ಪಿನ ಇಳುವರಿನ ಕಳ್ಕೊಂಡಿರೋದು ರೈತರ ತೋಟಗಳಲ್ಲೇ ನಾವು ಗಮನಿಸಿದ್ವಿ. ಯಾಕಂದ್ರೆ ಅವರು ಸರಿಯಾದ ನಿರ್ವಹಣಾ ಕ್ರಮಗಳನ್ನು ಅಳವಡಿಸದೇ ಈ ರೀತಿಯಾಗಿರುತ್ತೆ. ಅದಕ್ಕೆ ರೈತರು ಮಾಡಬೇಕಾಗಿರೋದಷ್ಟೇ. ಬೇಸಿಗೆ ಕಾಲ ಬಂತು, ಬೇಸಿಗೆ ಕಾಲ ಬಂತು ಅಂತಿದ್ದಂಗೆ ಇವಾಗ ಸಾಮಾನ್ಯವಾಗಿ ಬೇರೆ ಬೇರೆ ತರಕಾರಿ ಬೆಳೆಯಲ್ಲೆಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಇರುತ್ತೆ. ಆ ಸ್ಪ್ರಿಂಕ್ಲರ್ ಇರಿಗೇಷನ್ ಅನ್ನೇ ನಮ್ಮ ಹಿಪ್ಪಿನೆಳೆ ತೋಟದಲ್ಲಿ ಅಳವಡಿಸ್ಕೋ ಮುಖಾಂತರ ಸ್ಪ್ರಿಂಕ್ಲರ್ ಇರಿಗೇಷನ್ ಕೊಟ್ಟಾಗ ನೀರಿನ ಒಂದು ರಭಸಕ್ಕೂ ಈ ಒಂದು ಇಟ್ತಿಗ್ನೆ ತೊಳೆದೋಗ್ತವೆ. ಇವಾಗ ಆ ಸಮಯದಲ್ಲಿ ಮಳೆ ಬಂತು ಅಂದ್ರೂ ಏನು ತೊಂದರೆ ಇಲ್ಲ, ಮಳೆ ಬಂದಾಗ್ಲೂ ಆ ನೀರಿನಲ್ಲಿ ಅವು ತೊಳೆದೋಗ್ತವೆ. ಎರಡನೇದಾಗಿ ತೋಟ ಕಟಾವಾದ 12-15 ದಿನ ನಾವು ಯಾವುದೇ ಒಂದು ಕೀಟನಾಶಕ ಆಗಿರ್ಬೋದು, ರೋಗನಾಶಕ ಆಗಿರ್ಬೋದು, ಅದು ಕಾಣಿಸಿದಾಗ ಒಡೆಯೋ ಬದಲು 12-15 ದಿನದಲ್ಲಿ ಒಂದು ಸ್ಪ್ರೇ ನಾವು ಸಿಂಪಡಣೆ ಮಾಡೋದ್ರ ಮುಖಾಂತರ ಪ್ರಾರಂಭಿಕ ಹಂತದಲ್ಲೇ ನಾವು ಕಂಟ್ರೋಲ್ ಮಾಡಬೇಕು. ಹಿಪ್ಪಿನೆಳೆ ಸೊಪ್ಪು ಕಟಾವಾದ್ಮೇಲೆ ಅಂದ್ರೆ ತೋಟ ಕಟಾವಾದ 12-15 ದಿನದಲ್ಲಿ ಇನ್ನೊಂದೇನಂದ್ರೆ ಈ ಇಟ್ಟು ತಿಂಗಳಿಗೆ ನಾವು ಯಾವ ರೀತಿ ಈ ಕೀಟನಾಶಕ ಸಿಂಪಡಣೆ ಮಾಡಬೇಕು ಅಂದ್ರೆ ಅದು ಮೇಲೆ ಇಟ್ಟಿನಂಶ ಇರೋದ್ರಿಂದ ಮೊದಲನೇದಾಗಿ ನಾವು 5% ಸೋಪಿನ ದ್ರಾವಣ ಅಂದ್ರೆ 100 ಲೀಟರ್ ನೀರಿಗೆ 500 ಗ್ರಾಂ ಸೋಪಿನ ಪುಡಿನ ಚೆನ್ನಾಗಿ ಮಿಶ್ರಣ ಮಾಡಿ ಆ ಏನು ದ್ರಾವಣ ಬಂದಿರ್ತಲ್ಲ ಆ ದ್ರಾವಣನ ಒಮ್ಮೆ ನಾವು ಇಟ್ಟು ತಿಂಗಳ ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಅಂತ ಜಾಗದಲ್ಲಿ ತೋಟ ಪೂರ್ತಿ ಸಿಂಪಡಣೆ ಮಾಡ್ಬೇಕು. ಸಿಂಪಡಣೆ ಮಾಡ್ಕೊಂಡು ಬರ್ತಿದ್ದಂಗೆ ಇಮ್ಮಿಡಿಯೇಟ್ ಇದು ರಸ ಇರುವ ಕೀಟ ಅಂತ ಇರೋದ್ರಿಂದ ರೋಗರ್ ಅಂತ ನಾವು ಏನ್ ಕರಿತೀವಿ ಅಂದ್ರೆ ಡೈಮಿಥೇಟ್ 30% ಇಸಿ ಅಂತ ಸಾಮಾನ್ಯವಾಗಿ ಅದನ್ನ ಕರೆಯೋದು. ಆ ರೋಗರ್ನ 3 ml 1 ಲೀಟರ್ ನೀರಿಗೆ ಈ ಸೋಪಿನ ದ್ರಾವಣ ಹೊಡಿತಿದ್ದಂಗೆ ಇನ್ನೊಂದ್ ಕಡೆಯಿಂದ ನಾವು ಹೊಡ್ಕೊಂಡ್ಬರ್ಬೇಕು ಈ ರೋಗರ್ನ ಸ್ಪ್ರೇ ಮಾಡೋದ್ರ ಮುಖಾಂತರ. ಯಾಕಂದ್ರೆ ಯಾವಾಗ ನಾವು ಸೋಪಿನ ದ್ರಾವಣ ಸ್ಪ್ರೇ ಮಾಡ್ತೀವೋ ಆ ಇಟ್ಟಿಗಳ ಮೇಲೆ ಬಿದ್ದಾಗ ಆ ಇಟ್ಟಿಗಳ ಮೇಲಿರುವಂತ ಇಟ್ಟಿನ ಅಂಶ ಜಾರ್ಖಂಡ್ ಕೆಳಗೆ ಬರುತ್ತೆ, ಕರಗೋಗುತ್ತೆ. ಅದೇ ಸಮಯದಲ್ಲಿ ನಾವು ಇಮ್ಮಿಡಿಯೇಟ್ ಆಗಿ ಈ ರೋಗರ್ 3 ml 1 ಲೀಟರ್ ನೀರಿಗೆ ಅನ್ನಂಗೆ ಏನ್ ಹೇಳ್ತಿದೀವಿ ಅಂದ್ರೆ 100 ಲೀಟರ್ ದ್ರಾವಣಕ್ಕೆ 300 ml ಈ ರೋಗರ್ ಅನ್ನೋ ಒಂದು ಕೀಟನಾಶಕನ ಸಿಂಪಡಣೆ ನಾವು ಮಾಡೋದ್ರಿಂದ ನೇರವಾಗಿ ಅದು ಹಿಟ್ತಿಗಣೆ ದೇಹಕ್ಕೆ ತಾಗುತ್ತೆ. ಅಂದ್ರೆ ಸಿಸ್ಟಮಿಕ್ ಅಂತ ನಾವೇನ್ ಕರಿತೀವಿ, ನೇರವಾಗಿ ಬೀಳೋದ್ರಿಂದ ಅದು ಕ್ರಮೇಣ ಕಂಟ್ರೋಲ್ಗೆ ಬರುತ್ತೆ. ಈ ರೀತಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಎರಡನೇದು ಹುಳ. 4ನೇ ಜ್ವರ ಮುಗ್ದಿದೆ, ಇನ್ನ 8 ದಿನದಲ್ಲಿ ಹುಳು ಹಣ್ಣಾಗುತ್ತೆ ಅನ್ಬೇಕಾದ್ರೂ ಕುಡಿ ಭಾಗದಲ್ಲಿರುವಂತ ಹಾನಿಯಾಗಿರುವಂತ ಕಾಂಡಗಳನ್ನ ರಂಬೆಗಳನ್ನ ಕಟ್ ಮಾಡಿ ನಾವು ಬೆಂಕಿಲಿ ಸುಡೋದ್ರ ಮುಖಾಂತರ. ಯಾಕಂದ್ರೆ ಬೆಂಕಿಲಿ ಸುಟ್ರೆ ನಮ್ಗೆ 50% ಇಟ್ತಿಗಣೆ ನಿಯಂತ್ರಣ ಅಲ್ಲೇ ಮಾಡಬಹುದು ನಾವು. ಯಾಕಂದ್ರೆ ಅದನ್ನ ತಾಂಡಾಗಿ ರೈತರುಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕಟ್ ಮಾಡಿದ್ಮೇಲೆ ತಾಂಡಾಗಿ ಬದುನ ಹತ್ರ ಇಲ್ಲ ತಿಪ್ಪೆ ಹತ್ರ ನೆಸ್ದಾಗ ಮತ್ತೆ ಅವು ಮರಿಯಾಗಿ ಮತ್ತೆ ನಮ್ಮ ತೋಟಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಅದರಿಂದ ಬೆಂಕಿಲಿ ಸುಟ್ಟಾಕೋದ್ರ ಮುಖಾಂತರ ಇಟ್ತಿಗಣೆನ ನಾವು ಕಂಟ್ರೋಲ್ ಮಾಡಬಹುದು. ಇದ್ರ ಜೊತೆ ಪ್ರತಿಯೊಂದು ಕೀಟಕ್ಕೂ ಇನ್ನೊಂದು ಕೀಟ ಅದನ್ನ ಕಂಟ್ರೋಲ್ ಮಾಡುವಂತ ಒಂದು ಪರತಂತ್ರ ಜೀವಿ ಇರ್ತವೆ, ಪರಭಕ್ಷ ಕೀಟಗಳು ಇರ್ತವೆ, ಅವನ್ನ ಬಳಸಿ ಅಂತ ಜೈವಿಕ ನಿಯಂತ್ರಣ ವಿಧಾನಗಳನ್ನು ಅಳವಡಿಸಿ ನಾವು ಕಂಟ್ರೋಲ್ ಮಾಡಬಹುದು. ಅವೆಲ್ಲಿ ಸಿಗ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಒಂದು ಕೇಂದ್ರ ರೇಷ್ಮೆ ಮಂಡಳಿ ಅಡಿಯಲ್ಲಿ ಬರುವಂತಹ CSRNTI ಮೈಸೂರು ಕೇಂದ್ರ ರೇಷ್ಮೆ ಸಂಶೋಧನಾ ಸಂಸ್ಥೆ ಮತ್ತು ತರಬೇತಿ ಸಂಸ್ಥೆ ಆ ಒಂದು ಜಾಗದಲ್ಲಿ ಈ ಒಂದು ಜೈವಿಕ ನಿಯಂತ್ರಣ ಕ್ರಮಗಳಿಗೆ ಬೇಕಾಗಿರುವಂತಹ ಕೀಟಗಳು ಸಿಗ್ತವೆ. ಅದು ಬಿಟ್ರೆ NBIR ಅಂತ ಬೆಂಗಳೂರಲ್ಲಿ ಹೆಬ್ಬಾಳದಲ್ಲೇ ಇದೆ, ಅಲ್ಲೂ ಸಿಗುತ್ತೆ. ಇದು ಬಿಟ್ರೆ ಇನ್ನೊಂದು ಮಂಡ್ಯದಲ್ಲಿ ಕೃಷಿ ಇಲಾಖೆ ಅಡಿಯಲ್ಲೇ ಪರಭಕ್ಷಕ ಕೀಟ ಪ್ರಯೋಗಾಲಯ ಅಂತಾನೆ ಇದೆ, ಪರತಂತ್ರ ಜೀವಿ ಪ್ರಯೋಗಾಲಯ ಅಂತ ಇದೆ. ಆಗ ಅಲ್ಲೂ ಸಿಗುತ್ತೆ. ಯಾಕಂದ್ರೆ ನಾವು ಬೇರೆ ಬೇರೆ ಕಡೆ ಒಂದು ಮಾಹಿತಿ ತಿಳ್ಕೊಂಡಿರ್ಬೇಕಾಗತ್ತೆ, ಮಾಹಿತಿ ತಿಳ್ಕೊಂಡಿರ್ಬೇಕು. ಯಾವ್ಯಾವ ಬಳಸ್ಕೋಬಹುದು ಅಂದ್ರೆ ಹಿಟ್ಟು ತೆಗಿಣೆ ನಿಯಂತ್ರಣಕ್ಕೆ, ಜೈವಿಕ ನಿಯಂತ್ರಣದಲ್ಲಿ? ಜೈವಿಕ ನಿಯಂತ್ರಣದಲ್ಲಿ ಹಿಟ್ಟು ತೆಗಿಣೆಗೆ ಮೊದಲನೇದಾಗಿ ನಾವು ಕ್ರಿಪ್ಟೋಲಿಮಸ್ ಮಾಂಟಿಸರಿ ಅಂತೇಳಿ ಅದು ಒಂದು ಗುಲ್ಗಂಜಿ ದುಂಬಿಗೆ ಜಾತಿಗೆ ಸೇರಿರುವಂತ ಒಂದು ಪರಭಕ್ಷಕ ಕೀಟ. ಅದು ಬಿಟ್ರೆ ಸ್ನಿಮ್ನಸ್ ಕಾಕ್ಸಿವರ ಅಂತೇಳಿ ಇದನ್ನು ದುಂಬಿಗೆ ಜಾತಿಗೆ ಸೇರಿರುವಂತ ಒಂದು ಪರಭಕ್ಷಕ ಕೀಟ. ಕ್ರಿಪ್ಟೋಲಿಮಸ್ ಮಾಂಟಿಸರಿ ಆದ್ರೆ ಇದು ನಾವು ವರ್ಷದಲ್ಲಿ 2 ಬಾರಿ ಹಿಪ್ಪಿನೆಳೆ ತೋಟಕ್ಕೆ ಬಿಡಬೇಕು. ಮೊದಲನೇದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ವರ್ಷಕ್ಕೆ 2 ಬಾರಿ ಅಂದ್ರೆ ಒನ್ ಟೈಮ್ಗೆ ನಾವು 125 ಈ ದುಂಬಿಗಳನ್ನ ಬಿಡಬೇಕಾಗುತ್ತೆ. ನಂತರ 6 ತಿಂಗಳ ನಂತರ ಅಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಇನ್ನ 125 ದಿಂಬುಗಳು ನಾವು ಹಿಪ್ಪಿನೆಳೆ ತೋಟದಾಗ ಬಿಟ್ಟಾಗ ಅಂದ್ರೆ ಒಂದು ಎಕರೆಗೆ ಬೇಕಾಗ್ತಾವ ಅಷ್ಟು. ಒಂದ್ ಎಕರೆಗೆ ನಾನು ಹೇಳ್ತಾ ಇರೋದು 125 + 125 ಒಟ್ಟು 250 ದುಂಬಿಗಳು, ಗುಲ್ಗಂಜಿ ದುಂಬಿಗಳು ನಮಗೆ ಬೇಕಾಗ್ತವೆ. ಸ್ಕ್ರಿಮಸ್ ಕಾಕ್ಸಿವರ ಆದ್ರೆ 250 + 250 ಇವೆರಡರಲ್ಲಿ ಯಾವ್ದಾದ್ರೂ ನಾವು ಹಿಪ್ಪಿನೆಳೆ ತೋಟಕ್ಕೆ 1 ಎಕರೆಗೆ ಬಳಸೋದ್ರ ಮುಖಾಂತರ ಅವಕ್ಕೇನಿಲ್ಲ, ಈ ಇಟ್ತಿಗಣೆ ಸಣ್ಣ ಸಣ್ಣ ಮರಿಗಳು ಸಿಕ್ತಾಗ ನೇರವಾಗಿ ಅವನ್ನ ತಿಂದು ಅವನ್ನ ಬದುಕೋದು, ಇದು ಪರಿಣಾಮಕಾರಿಯಾಗಿದೆ. ಇವೆಲ್ಲ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಒಂದು ನಿರ್ವಹಣಾ ಕ್ರಮಗಳು. ಕೃಷಿ ರಂಗದಲ್ಲಿ ಇದುವರೆಗೂ ಹಿಪ್ಪುನೇರಳೆ ಬೆಳೆಯನ್ನು ಬಾಧಿಸುವ ಕೀಟ ಮತ್ತು ಅವುಗಳ ನಿಯಂತ್ರಣ ಕುರಿತಂತೆ ಕೋಲಾರ ಜಿಲ್ಲೆ ಕೃಷಿ ವಿಜ್ಞಾನ ಕೇಂದ್ರದ